ವಾಸ್ತವದಲ್ಲಿ ರೈತರು ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದ್ರೆ ಏನ್ ದಾರಿಗಳು ಸೂಕ್ತ ಅಂತ? ಸೂಕ್ತ ದಾರಿಗಳು ಇವತ್ತು ಏನು ಬೆಳೆ ನಾವು ಬೆಳಿತೀವಲ್ಲ, ಈ ಒಂದು ಕ್ಲೈಮೇಟ್ಗೆ, ಈ ವಾತಾವರಣಕ್ಕೆ ಯಾವ ಬೆಳೆ ಹಾಕಿದ್ರೆ ಸೂಕ್ತ ಅನ್ನೋದು ಒಂದು ಮಾರ್ಗ ಇಟ್ಕೊಂಡು ಆ ಬೆಳೆಗಳನ್ನ ಈ ಕ್ಲೈಮೇಟ್ಗೆ ಹೊಂದ್ಕೊಳ್ಳೋ ತರ ನಾವು ಬೆಳೆಗಳನ್ನ ಬೆಳ್ಕೊಂತ ಬರ್ಬೇಕು ಸರ್. ಈಗ ನುಗ್ಗಿ ನಿಮಗೆ ಲಾಭದಾಯಕವಾಗಿದೆ, ಇದು ಹಾಗೆ ಕಂಟಿನ್ಯೂ ಇರ್ತದ? ಕಂಟಿನ್ಯೂ ಇರ್ತದೆ ಸರ್, ಕಂಟಿನ್ಯೂ. ಈಗ 5ನೇ ವರ್ಷ ಸರ್, ಅಂದ್ರೆ 4ನೇ ಕುಳೆ ಸರ್ ಇದು. ಅಂದ್ರೆ ಒಂದ್ ಗಿಡದ ನಂತರ ಒಂದ್ ಗಿಡ ಮತ್ತೆ ಬೆಳಿತಾ ಕಟ್ ಮಾಡ್ತೀವಿ ಸರ್, ಅದು ಒಂದ್ ವರ್ಷಕ್ಕೆ ಒಂದ್ಸರ ಸರ್, ಅದು 6 ತಿಂಗಳು ಕಂಟಿನ್ಯೂ ಇರುತ್ತೆ ಸರ್. ಅರೆ ಅದು ಒಂದ್ ವರ್ಷದ ಬೆಳೆ ಸರ್, ಅದು 6 ತಿಂಗಳವರೆಗೆ ಏನಿಲ್ಲ ಸರ್, ಕ್ಲೀನ್ ಮಾಡ್ಕೊಂತ, ಸ್ಪ್ರೇ ಮಾಡ್ಕೊಂತ, ಗೊಬ್ಬರ ಹಾಕ್ಯಂತ, ನೀರ್ ಮುಟ್ಕೊಂಡ್ ಇರ್ಬೇಕು ಸರ್. ಅದು ಬೇರೆ ಬೆಳೆಗಳಿಗೆ ಬರುವಂತ ಈ ಬೆಳೆಗೆ ಏನಾದ್ರು ರೋಗಗಳು? ರೋಗ ಜಾಸ್ತಿ ಇದೆ ಸರ್, ಇರುತ್ತೆ ಸರ್. ಇದಕ್ಕೆ ಜಿಗಿ ಅಂತ ಬರುತ್ತೆ, ಕರಿ ಜಿಗಿ ಬರುತ್ತೆ, ಬಿಳೆ ಹುಳು ಬರುತ್ತೆ, ಬಿಳೆ ಹುಳ ಎಲಿ ತಿನ್ನೋದು, ಕಾಯಿ ಒಳಗ ಹುಳ ಬರುತ್ತೆ. ತಿರ್ಗ ಅದಕ್ಕೆ ರೋಗ ಅಂತಂದ್ರೆ ಇದ್ ಯಾವ ತರದ್ ಅಂದ್ರೆ ಬ್ರೌನ್ ಕಲರ್ ಇದೆಯಾ ಅಂದ್ರೆ ಒಂಥರ ಬಾಣದಿ ರೋಗ ಅಂತ ಹೇಳ್ತಾರೆ ಅವರು. ಆ ತರ ರೋಗಗಳು ಬರ್ತವೆ. ಯಾವ್ಯಾವ ಟೈಮಿಗೆ ಒಂಚೂರು ಒಂದ್ ಯಾವ್ದಾದ್ರು ಒಂದ್ ಗಿಡಕ್ ಆಗೈತೆ ಅದು ರೋಗ ಕಾಣಿಸ್ಕೊಂಡೈತೆ ಅಂದ್ರೆ ಹಿಂದೆಲೇ ಸ್ಪ್ರೇ ಮಾಡ್ಬೇಕು ಸರ್. ಅದು ಇಲ್ಲ ಅಂತಂದ್ರೆ 2 ದಿನ ಬಿಟ್ಕೊಂಡ್ರೆ ಹೊಲ ಅಷ್ಟು ತಗೊಂಡ್ ಬಿಟ್ಟು ಇಲ್ಲಿ ಎಲ್ಲ ಉದ್ರಿ ಈ ತರ ಮಳ ಸೂಕ್ಷ್ಮ ಸರ್. ಅದಕ್ಕೆ ಅದಕ್ಕೆ ಕಳೆನಾಶಕ ಯೂಸ್ ಮಾಡಂಗಿಲ್ಲ, ಕಳೆನೇ ತೆಗಿಬೇಕು. ಸ್ವಲ್ಪ ಅತಿ ಹೆಚ್ಚು ಡೋಸ್ ಆಗಂಗಿಲ್ಲ ಅದಕ್ಕೆ ಔಷಧಿಗಳು. ಈಗ ಏನೋ 20 ml ಇರ್ತಾರಲ್ಲ, 25 ಹಾಕ ರೋಗ ಜಾಸ್ತಿ ಐತೆ ಅಂತ ಹಾಕಂಗಿಲ್ಲ. ರೋಗಕ್ಕಿಂತ ಜಾಸ್ತಿ ಹಣ್ಣರ್ದು ಎಲ್ಲ ಇಲಿ ಉದುರಿರ್ತಾವ. ಬಹಳ ಸೂಕ್ಷ್ಮವಾಗಿ ಬೆಳೆಸ್ಬೇಕು ಸರ್ ಅದನ್ನ. ಅಂದ್ರೆ ಕಳೆ ನಿರ್ವಹಣೆ ಯಾವಾಗ ಯಾವಾಗ ಮಾಡ್ಬೇಕು, ಎಷ್ಟ್ ಸಲ ಮಾಡ್ತಾ ಇರ್ತೀರ? ನಾವು ಮಳೆಗಾಲ ಅತಿ ಹೆಚ್ಚು ಆದ್ರೆ ಹುಲ್ ಬಂದ್ಬಿಡ್ತೈತಲ್ಲ ಅವಾಗ ತೆಗಿಬೇಕು. ತೆಗದ್ಮೇಲೆ ಮತ್ ಮಳೆ ಕಡಿಮೆ ಆತಂದ್ರೆ ಅಲ್ಲಿಂದ ಏನ ತೆಗಿಯೋ ಅವಶ್ಯಕತೆ ಇರಲ್ಲ. ನಾವು ಡ್ರಿಪ್ ಆದ್ರಿಂದ ಕಳೆ ಕಡಿಮೆ ಬರ್ತೈತೆ ಸರ್. ಹನಿ ನೀರಾವರಿ ಅಲ್ಲ, ಹಂಗಾಗಿ ಕಳೆ ಕಡಿಮೆ ಬರ್ತದೆ ಸರ್. ಅದಕ್ಕೆ ಗೊಬ್ಬರನೂ ಹಾಕ್ಬೇಕು ಸರ್, ಸರ್ಕಾರಿ ಗೊಬ್ಬರ ಹಾಕ್ತಿವಿ. ಸ್ಟಾರ್ಟಿಂಗ್ ಒಂದ್ ತಿಂಗಳಾದ ತಕ್ಷಣ ನಾವು ಈ ಗೊಬ್ಬರ ಅದು ಸಗಣಿ ಗೊಬ್ಬರ ಗೊಬ್ಬರ ಆ ಗೊಬ್ಬರ ಹಾಕ್ತಿವಿ. ಸ್ವಲ್ಪ ಅಂತಂತ ಹೂವು ಈಚಿ ಆ ಟೈಪ್ ಬಂದಾಗ ನಾವು ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಅದನ್ನ ಹಾಕ್ತಿವಿ. ಈಗ ನಿಮ್ಗೆ ನುಗ್ಗೆಕಾಯಿ ಬೆಳೆ ಲಾಭದಾಯಕ ಅಂತ ನಿಮ್ಗೆ ಅನ್ಸಿದೆ, ನಿಮ್ ಅನುಭವಕ್ಕೆ ಬಂದಿದೆ, ನಿಮ್ಮನ್ನ ನೋಡಿ ಯಾರಾದ್ರೂ ಅನುಕರಣೆ ಮಾಡುದು? ಈಗ ಚಂದ್ರಪ್ಪ ಅವರು ಆರ್ಥಿಕವಾಗಿ ಸುಧಾರಿಸಿದರೆ ಕೃಷಿಯಲ್ಲಿ, ನಾವು ಹಿಂಗೆ ಈ ದಾರಿಯಲ್ಲಿ ನಡಿಬೇಕು ಅಂತೇಳಿ ನಿಮ್ಮನ್ನ ಸಂದರ್ಶಿಸೋದು ಅಥವಾ ನಿಮ್ಮ ತೋಟ ನೋಡುದು ಇವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತದ? ಬರ್ತಾರೆ ಸರ್, ಬರ್ತಾರೆ. ಈಗ ಕೆಲವು ಬರೇ ಸಾಲ್ ಬಿಟ್ಟು ಬೀಜ ಊರಿ ಇದ್ ಮಾಡಿದಾರಲ್ಲ, ಅವು ಏನಂತಂದ್ರೆ ಅತಿ ಹೆಚ್ಚು ಮಳೆ ಆದ್ನಂದ್ರೆ ಆ ಹರಿ ನೀರ್ ನಿಂತ್ಕೊಂಡು ಅದು ಕೊಳಿತೈತೆ ಸರ್, ಅದ ಬೇರ್ ಕೊಳಿತೈತಿ. ನೀನು ಅಂತ ಸೌಳ್ ನೆಲ್ದಾಗ ಇವತ್ತಿಗೆ ಕಾಯ್ದೆ ಸರ್, ನಾನು ನಿನ್ನೆ 20 kg ಹರಿದಿದ್ದೀನಿ ಅಂದ್ರೆ ಇನ್ನು ಇವತ್ತಿಗೆ ಯಾರು ಬಂದಿಲ್ಲ ನಮ್ ತಾಲೂಕ್ನಾಗ, ಆದ್ರೆ ನಿನ್ನೆ 20 kg ಹರಿದಿದ್ದೀನಿ ಸರ್. ಅಷ್ಟು ಇಳುವರಿ ಬರ್ತಿದೆ ಅಲ್ಲ, ನಿನ್ನೆ ಒಂದ್ 20 kg ಕಾಯಿ ಹರಿದು ಕಳಿಸಿದೀನಿ ಸರ್ ಮಾರ್ಕೆಟಿಗೆ ಬೆಳಗ್ಗೆ. ಎಲ್ರಿಗೂ ಆಶ್ಚರ್ಯ. ಹೆಂಗ ಇದ ಅಂತಂದ ಹೇಳಿ ಬಂದ್ ಕೇಳಿದವರಿಗೆ ನೋಡಿ ತಿಳ್ಕೊಂಡು ಹೋಗ್ಯಾರ ಸರ್. ನುಗ್ಗಿ ಹಾಕಿರೋದ್ ನೋಡಿ, ನಮ್ನ ಲಾಭ ನೋಡಿ, ನಮ್ಮ ಮಾವರು ಕೂಡ 4-5 ಎಕರೆ ಹಾಕಿ ಈಗ 4 ವರ್ಷದಿಂದ ಒಳ್ಳೆ ಬೆಳೆ ತೆಗೆದು ಅವ್ರು ಒಂದೊಂದು ವರ್ಷಕ್ಕೆ 5-6 ಲಕ್ಷ ಬೆಳೆದಾರ 3 ಎಕರೆಗೆ. 3 ಎಕರೆಯಲ್ಲಿ ಖರ್ಚು ಕಡಿಮೆ ಸರ್. ಇದಕ್ಕೇನೋ ಒಳ್ಳೆ ಬೆಲೆ ಬಾಳ ಎಣ್ಣಿನಂತ ಏನಿಲ್ಲ ಸರ್, 350 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು 500 ಬೇಡ, 1000 ಅಂದ್ರೆ ಜಾಸ್ತಿ ಅದಕ್ಕೆ ಎಣ್ಣೆಗೆ. ನೀರು ಅಗತ್ಯ ಇದೆ ಇದಕ್ಕೆ. ಹೌದು ಸರ್. ಎಷ್ಟು ಪ್ರಮಾಣದಲ್ಲಿ ಯಾವ ಯಾವಾಗ ನೀವು ಕೊಡ್ತಿರ್ತೀರ ಸರ್? ವಾರದಲ್ಲಿ 3 ದಿನ ನೀರ್ ಬಿಡ್ಬೇಕು ಸರ್. ಒಂದು ದಿನ 3-4 ತಾಸು ಹಂಗ ವಾರದಲ್ಲಿ 3 ದಿನ ಕೊಡ್ಬೇಕು ಡ್ರಿಪ್ ಮೂಲಕ. ಜಾಸ್ತಿ ಕಾಯಿ ಬಂತು ಒಳ್ಳೆ ಇಳುವರಿ ಇದೆ ಅಂತಂದಾಗ ನಾವೇನ್ ಮಾಡ್ಬೇಕಂದ್ರೆ ಸಾಲಿಗೆ ಬಿಡ್ಬೇಕು ಸರ್ ನೀರು. ಓಹೋ, ಅಂದ್ರೆ ಕಾಯಿ ಜಾಸ್ತಿ ಇದ್ದಾಗೆಲ್ಲ ನೀರ್ ಜಾಸ್ತಿ ಬೇಕು. ನೀರ್ ಜಾಸ್ತಿ ಬೇಕು ಸರ್. ಅವಾಗ 15 ದಿನಕ್ಕೊಂದ್ಸರಿ ನಾವೇನ್ ಇದ್ರಲ್ಲಿ ಬಿಡ್ಬೇಕು ಸರ್, ಅದು ಸಾಲ್ ಮಾಡಿರ್ತೀವಲ್ಲ ಅದ್ರಲ್ಲಿ ಬಿಡ್ಬೇಕು. ಹೌದು. ಈಗ ನಿಮ್ಗೆ ಏನಾದ್ರೂ ತರಬೇತಿ ಬೇಕು, ನಾವು ಇನ್ನು ಏನಾದ್ರೂ ಹೊಸ ಹೊಸದನ್ನ ಮಾಡ್ಬೇಕು ಅಂತ ಅನ್ಸಿದ್ಯಾ, ಎಲ್ಲಾದ್ರೂ ತರಬೇತಿಗಳಿಗೆ ಹೋಗಿದ್ರ? ಹೇಗೆ ಅಲ್ಲಿ ಹೋಗಿದ್ವಿ ತರಬೇತಿಯಲ್ಲಿ, ನಾವು ನಮ್ಮ ಭೂಮಿಗೆ ನಾವ್ ಹೇಳ್ತೀವಿ ಫಸ್ಟ್ ಹೋದಾಗ ಈ ತರ ಭೂಮಿಲಿ ಇದ್ ಬೆಳಿಬೋದ ಅಂತ ಕೇಳ್ತೀವಿ. ಬೆಳಿಬೋದು ಈ ತರ ಮಾಡ್ಬೇಕು ಖರ್ಚ ವೆರ್ಚಗಳು ಅಂತಂದಾಗ ನಾವೇನ್ ಮಾಡಿದೀವಿ, ಖರ್ಚ ವೆರ್ಚ ಮಾಡ್ತೀವಿ, ಭೂಮಿ ಬರ್ತೈತಿಲ್ಲ, ಈಗ ನಾವೀಗೇನ್ ಮಾಡಿದೀವಲ್ಲ ನಮ್ಗೆ ಅನುಕೂಲ ಆಗೈತಿ ಅದ್ರ ಹಂಗೆ ಹೋಗ್ಬಿಡೋಣ ಅಂತ ಬಂದಿದೀವಿ. ನಾವು ತಿಳ್ಕೊಂಡಿದೀವಿ, ಕೇಳ್ತೀವಿ ಅವ್ರನ್ನ ಯಾವ ತರ ಏನ್ ಮಾಡ್ಬೇಕು, ಯಾವ ತರ ಬೆಳಿಬೇಕು ಅಂತೇಳಿ. ಈಗ ನಿಮ್ಮ ಕುಟುಂಬದ ಯಾರೆಲ್ಲ ಸದಸ್ಯರು ಏನೇನ್ ಕೆಲಸಗಳನ್ನ ಹಂಚ್ಕೊಳ್ತೀರ ನಿಮ್ಮ ತೋಟದಲ್ಲಿ? ನಮ್ ತಂದೆ, ನಮ್ ತಾಯಿ, ನಮ್ಮ ಮನೆಯವರು, ನನ್ ಮಕ್ಳು. ಮಕ್ಳು ಸ್ಕೂಲ್ಗೆ ಹೋಗ್ತಾರೆ, ಮನೆಯವ್ರ ಕೆಲಸ ಮಾಡೋದು, ಮನೆ ದನಗಳಿಗೆಲ್ಲ ಸ್ವಲ್ಪ ಸಗಣಿ ಬೆಳೆದು ಹಾಲು ಹಿಂಡೋದು ಅವ್ರದೇ ಕೆಲಸ. ನಮ್ದು

ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಮೇಯಕ ಬಿಡಬಾರದು. ದನಗಳ ಮೇಯಕ ಬಿಡಬಾರದು. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ. ಸುಮ್ಮನೆ ಹೇಳುವೆ ಏಕೆ ನಡೆ ನೀ ಮನೆಗೆ, ಸುಮ್ಮನೆ ಹೇಳುವೆ ಏಕೆ ನಡೆ ನೀ ಮನೆಗೆ. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ. ನೌಕೆಯನ್ನು ಏರೋಣ ಚಂದಿರನ ಸುತ್ತೋಣ, ಭೂದೇವಿಯ ಸೊಬಗನ್ನ ಜೊತೆಯಾಗಿ ಹೀರೋಣ.

ತೊಗಟೆಯ ಕೆಳಗೆ ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದ